ಬಾನು ಮುಷ್ತಾಕ್ ಆಯ್ಕೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೃಹತ್ ಇ ಖಾತಾ ಮೇಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರ ಸ್ಥಾನಗಳಿಗೆ ನಾಳೆ ಚುನಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ. ಮಗಳೇ, ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ? 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ. ಎಲ್ಲಿಗೆ? ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್. RBI ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮುಂಗಾರು ಬೆಳೆ ಬಿತ್ತನೆಗೆ ಪೂರ್ವ ಬೀಜೋಪಚಾರ ಪ್ರಾಮುಖ್ಯತೆ. ಈ ಕುರಿತು ಡಾಕ್ಟರ್ ವೆಂಕಪ್ಪ ಪಿ ಅವರೊಂದಿಗೆ ಸಂದರ್ಶನ. ಎಲ್ಲ ರೈತ ಬಾಂಧವರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮುಂಗಾರು ಬೆಳೆ ಬಿತ್ತನೆಗೆ ಬಿತ್ತನೆ ಪೂರ್ವ ಬೀಜೋಪಚಾರದ ಪ್ರಾಮುಖ್ಯತೆ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಏನಿದು ಬೀಜೋಪಚಾರದ, ಇದನ್ನು ಯಾಕೆ ಮಾಡಬೇಕು, ಬೀಜೋಪಚಾರದಿಂದ ನಮ್ಮ ರೈತರಿಗೆ ಏನು ಉಪಯೋಗ ಆಗುತ್ತೆ, ಏನೆಲ್ಲ ಅನಾನುಕೂಲವನ್ನು ಇದರಿಂದ ನಾವು ತಪ್ಪಿಸ್ಕೊಳ್ಬೋದು, ಬೀಜಕ್ಕೆ ಬೀಜೋಪಚಾರ ಮಾಡದೇ ಇದ್ದರೆ ಏನಾಗುತ್ತೆ, ಹೀಗೆ ಒಂದೊಂದು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ವೆಂಕಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೆಂಕಪ್ಪ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ಹಾಂ, ಇವತ್ತು ನಮಗೆ ಈ ಮುಂಗಾರು ಹಂಗಾಮು ಈಗ ಆರಂಭ ಆಗ್ತಾ ಇದೆ, ನಮ್ಮ ರೈತರಿಗೆ ಬೀಜೋಪಚಾರ ಮಾಡಿಕೊಳ್ಬೇಕು ಅಂತ ಇರ್ತಾರೆ, ಈ ಬೀಜಕ್ಕೆ ಬೀಜೋಪಚಾರದ ಏನು ಉಪಯೋಗ ಇದೆ, ಬೀಜೋಪಚಾರ ಮಾಡದಿದ್ರೆ ಏನಾಗುತ್ತೆ, ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಬೀಜೋಪಚಾರ ಅಂತಂದರೆ ಬೀಜಕ್ಕೆ ಉಪಚಾರ, ಅಂದರೆ ಬೀಜ ಸಾಮಗ್ರಿ ಬಿತ್ತನೆ ಪೂರ್ವದಲ್ಲಿ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ರೈತ ಬಾಂಧವರಿಗೆಲ್ಲ ತಿಳಿದಿರಬೇಕಾದಂಥ ವಿಷಯ, ಒಂದು ನಾಣ್ಣುಡಿ ಇದೆ, ಸುಬೀಜೆ ಸುಕ್ಷೇತ್ರೆ ಜಯತೆ ಸಂಪದ್ಯತೆ ಅಂತಕ್ಕಂಥದ್ದು ಒಂದು ವೇದವಾಕ್ಯ ಇದೆ. ಸುಬೀಜೆ ಅಂದರೆ ಸದೃಢವಾದಂಥ ಬೀಜ ಸಾಮಗ್ರಿ. ಅಂದರೆ ಈಗ ಮನೆಗೆ ಬಂದ ಯಾರೋ ಬರ್ತಾರಲ್ಲ, ನಾವು ಅವರನ್ನು ಉಪಚಾರ ಮಾಡ್ರಿ ಅಂತ ಹೇಳ್ತೇವೆ. ಹೌದು ಹೌದು. ಅಂದರೆ ಮನೆಗೆ ಬಂದ ಗೆಸ್ಟನ್ನ ನಾವು ಸ್ವಲ್ಪ ಏನು ಉಪಚಾರ ಮಾಡಬೇಕು ಅವರಿಗೆ, ನೀವು ಈಗ ಬಂದ್ರ ಯಾವ ಊರಿಂದ ಬಂದ್ರಿ, ಈ ಥರ ಸ್ವಲ್ಪ ಕೇಳಬೇಕಾಗುತ್ತೆ. ಮನೆಗೆ ಬಂದ ಅತಿಥಿಗಳಿಗೆ ನಾವು ಪರಿಚಯ ಮಾಡಿಕೊಳ್ಬೇಕಾಗುತ್ತೆ. ಅದೇ ಥರ ಬೀಜೋಪಚಾರ, ಬೀಜಗಳನ್ನು ನಾವು ಉಪಚರಿಸಬೇಕು. ಉಪಚರಿಸುವಂಥದ್ದು ಒಂದು ಸಂಸ್ಕಾರ ಕ್ರಮ. ಬೀಜದಲ್ಲಿರ್ತಕ್ಕಂಥ ಅನುಪಯುಕ್ತವಾದಂಥ ಸಾಮಗ್ರಿಯನ್ನು ಸಪರೇಟ್ ಮಾಡ್ತಕ್ಕಂಥದ್ದು. ಅನುಪಯುಕ್ತ ಅಂತ ಅಂದರೆ ಅದರಲ್ಲಿ ರೋಗ ರುಜಿನಗಳು ಸಹ ಇದ್ದರೆ ಅದು ಅನುಪಯುಕ್ತವಾದಂಥ, ಆ ಒಂದು ಆ ಅನುಪಯುಕ್ತತೆ ಅಂತಕ್ಕಂಥ ರೋಗ ರುಜಿನಗಳನ್ನು ಸಹ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಬೀಜೋಪಚಾರದ ಸದುದ್ದೇಶ ಆಗಿರುತ್ತೆ. ಬೀಜೋಪಚಾರ ಮಾಡೋದ್ರಿಂದ ಈ ಅದರಲ್ಲಿ ಸಹಜವಾಗಿ ಇರತಕ್ಕಂಥ ಮೊಳಕೆಯ ಗರಿಷ್ಠ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಸದೃಢವಾದ ಸಸ್ಯದ ಸಂಖ್ಯೆಗಳನ್ನು ಹೊಂದತಕ್ಕಂಥದ್ದು. ಬೀಜೋಪಚಾರ ಮಾಡೋದ್ರಿಂದ ಅದಕ್ಕೆ ನಿರ್ದಿಷ್ಟವಾದ ಅವಧಿನಲ್ಲಿ ಪ್ರತಿಶತ 100 ಮೊಳಕೆ ಆಗ್ತಕ್ಕಂಥದ್ದು, ಅದಕ್ಕೆ ಅಧಿಕ ಮೊಳಕೆ ಆಗ್ತಕ್ಕಂಥದ್ದು, ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಧಿಕ ಸಸ್ಯಗಳ ಸಂಖ್ಯೆಗಳನ್ನು ಹೊಂದತಕ್ಕಂಥದ್ದು, ಉತ್ಕೃಷ್ಟವಾದ ಸಸ್ಯ ಸಂಖ್ಯೆಗಳನ್ನು ಹೊಂದುವಂಥದ್ದು ಬೀಜೋಪಚಾರದ ಗುರಿಯಾಗಿರುತ್ತೆ ಮತ್ತು ಉದ್ದೇಶ ಆಗಿರುತ್ತೆ. ಈ ರೀತಿಯಾಗಿ ಬೀಜೋಪಚಾರಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆಯಾ ಬೆಳೆಗೆ ಸಂಬಂಧಪಟ್ಟಂಗೆ ಮತ್ತು ಆಯಾ ಬೆಳೆಗೆ ಬಂದೊದಗಬಹುದಾದಂಥ ವಿಪತ್ತುಗಳನ್ನು ನಿರ್ಮೂಲನೆಗೋಸ್ಕರ ಬೀಜವನ್ನು ಸಿದ್ಧತೆ ಮಾಡ್ತಕ್ಕಂಥದ್ದು ಬೀಜೋಪಚಾರದ ಸದೃಢವಾದ ಗುರಿಯಾಗಿರುತ್ತೆ. ಹಂಗಾಗಿ ಬೀಜೋಪಚಾರ ಭೌತಿಕವಾಗಿ, ಬೀಜೋಪಚಾರ ರಾಸಾಯನಿಕವಾಗಿ, ಬೀಜೋಪಚಾರ ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಪ್ರಚಲಿತವಾಗಿ ಅದು ಅಭ್ಯಾಸದಲ್ಲಿದೆ. ಅನೇಕ ಪ್ರಕಾರಗಳಿದಾವೆ ಅನೇಕ ಪ್ರಕಾರ ಮಾಡೋದು. ಹೌದೌದು, ತಮಗೆ ಯಾವುದು ಸೂಕ್ತನೋ ಅಂತ ಹೇಳಿ ಅನುಸರಿಸಿಕೊಂಡು ತಾವು ಮಾಡಬಹುದು. ಈಗ ಬಿತ್ತನೆ ಪೂರ್ವ ಬೀಜೋಪಚಾರದ ಉದ್ದೇಶ ಏನು ಡಾಕ್ಟರ್ ವೆಂಕಪ್ಪ ಅವರೇ? ಬೀಜೋಪಚಾರದ ಉದ್ದೇಶ ಅಂತಕ್ಕಂಥದ್ದು ಅದನ್ನ ಬಿತ್ತನೆಯ ಅವಧಿಯವರೆಗೆ ಯಶಸ್ವಿಯಾಗಿ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಮಾಡೋದ್ರಿಂದ ಅಧಿಕ ಮೊಳಕೆಯನ್ನು ಪಡಿತಕ್ಕಂಥದ್ದು, ಮತ್ತು ಈ ಸಂಗ್ರಹಣಾ ಅವಧಿ ಮತ್ತು ಬಿತ್ತನೆಯ ನಂತರ ಬೀಜಕ್ಕೆ ಬಂದೊದಗಬಹುದಾದಂಥ ರೋಗ ರುಜಿನಗಳು, ಬೀಜಜನ್ಯ ರೋಗಗಳು ಅಂತ ಹೇಳ್ತೀವಿ ನಾವು ಅದನ್ನು. ಅಂದರೆ ಬೀಜದ ಒಳಗಡೆನೆ ಬಂದಿರತಕ್ಕಂಥ ರೋಗಗಳು ಉಲ್ಬಣವಾಗದೇ ಇರೋ ರೀತಿ, ಮತ್ತೆ ಅದು ಮರುಹುಟ್ಟು ಪಡೆಯದ ರೀತಿ ಬೀಜೋಪಚಾರ, ಮತ್ತು ಬಿತ್ತನೆಯ ನಂತರ ಮಣ್ಣಿನ ಮೂಲ ಮತ್ತು ನೀರಿನ ಮೂಲ ಮತ್ತು ಗಾಳಿಯ ಮೂಲಗಳಿಂದ ಬರತಕ್ಕಂಥ ರೋಗ ರುಜಿನಗಳನ್ನು ತಡೆಗಟ್ಟತಕ್ಕಂಥ ದೃಷ್ಟಿಯಿಂದ ಮಾಡತಕ್ಕಂಥದ್ದು ಬೀಜೋಪಚಾರ. ಇದನ್ನು ಮಾಡಿದ್ದೇ ಆದರೆ ನಾವು ಯಶಸ್ವಿಯಾಗಿ ಬೀಜ ಮೊಳಕೆ ಯಾವುದೇ ರೋಗ ರುಜಿನಗಳಿಗೆ ಈಡಾಗದಂತೆ ಬೀಜವನ್ನು ಯಶಸ್ವಿಯಾಗಿ ಮೊಳಕೆ ತರಿಸ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಇನ್ನೊಂದು, ಈಗ ಈ ಬಿತ್ತನೆ ಪೂರ್ವ ಬೀಜೋಪಚಾರದಿಂದ ಏನು ಉಪಯೋಗ ಆಗುತ್ತೆ ನಮ್ಮ ರೈತರಿಗೆ? ಬೀಜೋಪಚಾರದಿಂದ ಆಗ್ತಕ್ಕಂಥ ನಾನು ತಿಳಿಸಿದ ಹಾಗೆ ಅದು ಬೀಜಜನ್ಯ ರೋಗಗಳು ಅವುಗಳನ್ನು ತಡೆಗಟ್ಟತಕ್ಕಂಥದ್ದು, ಅಧಿಕ ಗರಿಷ್ಠ ಸಂಖ್ಯಾ ಸಸ್ಯ ಸಮೂಹವನ್ನು ಬಿತ್ತನೆ ಕ್ಷೇತ್ರದಲ್ಲಿ ಪಡಿತಕ್ಕಂಥದ್ದು, ಆಮೇಲೆ ಮುಂದುವರಿದ ಭಾಗದಲ್ಲಿ ಸಹ ಈ ಬೀಜೋಪಚಾರದ ಮಹತ್ವ ಎಷ್ಟೊಂದಿರುತ್ತೆ ಅಂತಂದರೆ, ಬೀಜೋಪಚಾರ ಮಾಡಿದ ನಂತರ ಹೂವಿನ ಹಂತದಲ್ಲಾಗಲಿ ಅಥವಾ ಸಸ್ಯ ಸದೃಢವಾಗಿ ಬೆಳೆದಂಥ ಸಂದರ್ಭಗಳಲ್ಲಿ ಬರತಕ್ಕಂಥ ರೋಗ ರುಜಿನಗಳನ್ನು ಸಹ ಬೀಜೋಪಚಾರದಿಂದ ನಾವು ಅದನ್ನು ಸರಿಪಡಿಸ್ಕೋಬಹುದು ಬೀಜೋಪಚಾರದಿಂದ. ಮತ್ತು ಬೀಜೋಪಚಾರದಿಂದ ಬೀಜ ತುಂಬುವಿಕೆ, ಕಾಳು ಕಟ್ಟುವಿಕೆ ಮತ್ತು ಕಾಯಿಗಳಲ್ಲಿ ಬೀಜ ತುಂಬುವಿಕೆ ಮತ್ತು ಬೀಜದಲ್ಲಿರತಕ್ಕಂಥ ಪೌಷ್ಟಿಕಾಂಶಗಳು ಮತ್ತು ಎಣ್ಣೆಯ ಅಂಶಗಳನ್ನು ಅಧಿಕಗೊಳಿಸತಕ್ಕಂಥದ್ದು ಸಹ ಇದರಿಂದ ಸಾಧ್ಯ ಆಗುತ್ತೆ. ಈಗ ಬೀಜೋಪಚಾರದ ಪ್ರಕಾರ ಯಾವುದು, ಯಾವ್ಯಾವ ತರದಲ್ಲಿ ಬೀಜೋಪಚಾರ ಮಾಡಲಾಗುತ್ತೆ, ಎಷ್ಟು ವಿಧಾನ ಅಂತೀರಿ? ಈಗ ಉದಾಹರಣೆಗೆ ರೈತರಿಗೆ ತಿಳಿಸೋದು ಅಂತ ಅಂದ್ರೆ, ಬೀಜವನ್ನ ನೀರಿನಲ್ಲಿ ನೆನೆಸ್ತಕ್ಕಂಥದ್ದು ಒಂದು ಬೀಜೋಪಚಾರವೇ. ನೀರಿನಲ್ಲಿ ನೆನೆಸತಕ್ಕಂಥ ಸಂದರ್ಭದಲ್ಲಿ ಆ ಒಂದು ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಉಪ್ಪಿನ ದ್ರಾವಣದಲ್ಲಿ ಬೀಜಗಳನ್ನು ನೆನೆಸೋದ್ರಿಂದ, ಈಗ 1 ಕೆಜಿ ಬೀಜಕ್ಕೆ 4 ಲೀಟರ್ಷ್ಟು ನೀರು ಮತ್ತು ಬೀಜದ ಕಾಲು ಭಾಗದಷ್ಟು 100-200 ಗ್ರಾಂನಷ್ಟು ಉಪ್ಪನ್ನು ಬೆರೆಸಿ ಆ ದ್ರಾವಣವನ್ನು ನೀರಿನಲ್ಲಿ ಮಾಡಿಕೊಂಡು ಯಾವುದೇ ಬೆಳೆ ಬೀಜಗಳನ್ನು ಅದರಲ್ಲಿ ನೆನೆಸಿ ಬಿತ್ತೋದ್ರಿಂದ, ಈ ತಮಗೆಲ್ಲ ತಿಳಿದಿದೆ ಉಪ್ಪು ಒಂದು ಅತ್ಯುತ್ತಮವಾದಂಥ ಉಪಚಾರ, ಅದನ್ನು ಮಾಡೋದ್ರಿಂದ ಗಟ್ಟಿ ಇಲ್ಲದೆ ಇರತಕ್ಕಂಥ ಈ ಕೀಟಗಳಿಂದ ಹಾನಿಗೊಳಗಾಗಿರ್ತಕ್ಕಂಥ ಮತ್ತು ಅವಧಿ ಪೂರ್ವದಲ್ಲಿ ಅವು ಕಟಾವಾಗಿರ್ತಕ್ಕಂಥ ಬೀಜಗಳು, ಎಳೆ ಬೀಜಗಳಿರ್ಬೋದು, ಅಂಥ ಬೀಜ ಜೊಳ್ಳು ಬೀಜಗಳಿರ್ಬೋದು, ಕೀಟದಿಂದ ಹಾನಿಯಾಗಿರ್ತಕ್ಕಂಥ ಬೀಜಗಳು, ಇನ್ಯಾವುದೇ ಕಾರಣದಿಂದಾಗಿ ಬೀಜ ತುಂಬದೇ ಇರತಕ್ಕಂಥ ಬೀಜಗಳು, ಜೊಳ್ಳು ಬೀಜಗಳು ತೇಲ್ತವೆ ಮತ್ತು ಗಟ್ಟಿ ಬೀಜಗಳು ನೀರಿನ ತಳದಲ್ಲಿ ಉಳಿಯುತ್ತವೆ. ಸೊ ಬೀಜದ ಆಯ್ಕೆಯ ಜೊತೆಗೆ ಅತ್ಯುತ್ತಮವಾದ ಸದೃಢವಾದ ಬೀಜ ಸಾಮಗ್ರಿಯನ್ನು ಆಯ್ಕೆ ಮಾಡುವ ವಿಧಾನ ಮತ್ತು ಬೀಜ ಉಪಚರಿಸುವ ವಿಧಾನ ಉದಾಹರಣೆ. ಅದೇ ರೀತಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಗಡಸು ಬೀಜಗಳನ್ನು ನೆನೆಸಿ 1 ಗಂಟೆ ಅಥವಾ 2 ಗಂಟೆ ನೆನೆಸಿ ಅದನ್ನು ಬಿತ್ತನೆ ಮಾಡ್ತಕ್ಕಂಥದ್ದು, ತಣ್ಣೀರಿನಲ್ಲಿ ನೆನೆಸಿ ಬಿತ್ತನೆ ಮಾಡ್ತಕ್ಕಂಥದ್ದು, ಮತ್ತೆ ಸಸ್ಯಮೂತ ಪ್ರಾಣಿ ಮೂಲದ ಗಂಜಲ ಮತ್ತು ಸಗಣಿ, ಸುಣ್ಣ, ಬೆಲ್ಲ ಇಂಥ ಪರಿಕರಗಳನ್ನು ನೀರಿನಲ್ಲಿ ಬೆರೆಸಿ ಬೀಜಾಮೃತ ಮಾಡ್ತಕ್ಕಂಥದ್ದು, ಬೀಜಾಮೃತ ಮಾಡಿ ಅದರಲ್ಲಿ ಬೀಜಗಳನ್ನು ನೆನೆಸಿ ಬಿತ್ತನೆ ಮಾಡ್ತಕ್ಕಂಥದ್ದು ರೋಗ ರುಜಿನಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ. ಅಂದರೆ ಭೌತಿಕ ಬೀಜೋಪಚಾರಗಳು, ಅದು ರಾಸಾಯನಿಕ ಇರ್ಬೋದು ಅಥವಾ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥದ್ದು, ಇದು ಒಂದು ರೀತಿಯ ಬೀಜೋಪಚಾರ. ಈ ರೀತಿಯ ಬೀಜೋಪಚಾರ, ಆಮೇಲೆ ಧೂಪೀಕರಣ, ಧೂಪೀಕರಣ ಮಾಡುವ ಮುಖಾಂತರವೂ ಸಹ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಧೂಪ ಹಾಕ್ಬೇಕಾ? ಧೂಪ ಹಾಕ್ತಕ್ಕಂಥದ್ದು, ಧೂಪ ಅಂದ್ರೆ ಹೊಗೆ. ಆ ರೀತಿ ಮಾಡುವುದರಿಂದ ಬೀಜದಲ್ಲಿ ಆಳವಾಗಿ ಉಳಿದು ಬಂದಿರತಕ್ಕಂಥ ರೋಗ ರುಜಿನಗಳನ್ನು ನಾವು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಬಹುದು. ಓಹೋ, ಇಲ್ಲೇ ನಿರ್ಮೂಲನೆ ಮಾಡ್ಕೋಬಹುದು. ಹೊಲದಲ್ಲಿ ಬರೋದಕ್ಕಿಂತ ಮುಂಚೆ ಅದು ಸಂಗ್ರಹಣಾ ಅವಧಿನಲ್ಲಿ ಯಶಸ್ವಿಯಾಗಿ ನಾವು ಮಾಡಬಹುದು. ಈ ಇದಕ್ಕೆ ಬಳಸ್ತಕ್ಕಂಥ ಪರಿಕರಗಳು ರಾಸಾಯನಿಕವಾಗಿ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನು ಸಹ ಧೂಪೀಕರಣಕ್ಕೆ ಬಳಸಬಹುದು ಮತ್ತು ಸಾಂಪ್ರದಾಯಿಕವಾಗಿ ಕೂಡ ನಾವು ಧೂಪೀಕರಣವನ್ನ ಮಾಡ್ಕೋಬಹುದು. ಈ ಬೀಜೋಪಚಾರ ಏನು ಈಗ ಇಲಾಖೆಗಳಿಂದ ಬೀಜ ಸಾಮಗ್ರಿಯನ್ನು ರೈತರಿಗೆ ಬಿತ್ತನೆಗೆ ಕೊಡುವಂಥ ಸಂದರ್ಭಗಳಲ್ಲಿ ಬೀಜೋಪಚಾರಗಳನ್ನು ಸಹ ಅವರು ಕೊಡ್ತಾ ಇದ್ದಾರೆ, ವಿತರಿಸ್ತಾ ಇದ್ದಾರೆ. ಅಂಥ ಬೀಜೋಪಚಾರಗಳನ್ನು ಯಾವ ರೀತಿಯಾಗಿ ಬೀಜೋಪಚಾರ ಬಿತ್ತನೆಗೆ ಮುಂಚೆ ಮಾಡಬೇಕು ಅಂಥದ್ದನ್ನು ತಿಳ್ಕೊಂಡು ಆ ರೀತಿಯಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಜೈವಿಕ ಗೊಬ್ಬರಗಳು ಬಹಳ ಪ್ರಚಲಿತವಾಗಿ ಇಲಾಖೆಗಳಿಂದ ವಿತರಣಾ ಕೇಂದ್ರಗಳಿಂದ ಬೀಜ ಸಾಮಗ್ರಿಯ ಜೊತೆಗೇನೆ, ಈಗ ಬೀಜ ಸಾಮಗ್ರಿಯನ್ನು ಬಿತ್ತನೆಗೆ ವಿತರಣೆ ಮಾಡ್ತಕ್ಕಂಥ ಎಲ್ಲ ಬೀಜ ಸಾಮಗ್ರಿ ಉಪಚಾರ ಆಗಿರುತ್ತೆ. ಮುಂದುವರೆದು ರೈತರು ಬಿತ್ತನೆ ಪೂರ್ವದಲ್ಲಿ ಮಣ್ಣಿಗೆ ಹಾಕುವುದಕ್ಕಿಂತ ಮುಂಚೆ ಬೀಜೋಪಚಾರಗಳು ಯಶಸ್ವಿಯಾಗಿ ಮತ್ತೊಮ್ಮೆ ಮಾಡಬಹುದು. ಸೊ ಅದು ಜೈವಿಕ ಗೊಬ್ಬರಗಳನ್ನು ಬಳಸತಕ್ಕಂಥದ್ದು. ಇದು ಬೀಜಕ್ಕೆ ಬೆಳೆಯೋ ಮೊಳಕೆ ಆಗೋ ಸಂದರ್ಭದಲ್ಲಿ ಮತ್ತು ಸಸ್ಯಗಳು ಬೆಳೀತಕ್ಕಂಥ ಸಂದರ್ಭಗಳಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತೆ. ಜೈವಿಕ ಗೊಬ್ಬರಗಳು ಶಿಲೀಂದ್ರನಾಶಕ ಇರ್ಬೋದು ಅಥವಾ ಇನ್ಯಾವುದೇ ಪ್ರಾಣಿ ಮೂಲದ ಬೀಜೋಪಚಾರಗಳನ್ನು ತಾವೇ ತಯಾರಿಸಿಕೊಂಡು ಬೀಜೋಪಚಾರ ಮಾಡ್ಕೋಬಹುದು. ಡಾಕ್ಟರ್ ವೆಂಕಪ್ಪ ಸರ್ ಅವರೇ, ಈಗ ಬೀಜೋಪಚಾರದಲ್ಲಿ ಬಳಸುವಂತಹ ಪರಿಕರಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಪರಿಕರಗಳು ಅಂತ ಅಂದ್ರೆ ರಾಸಾಯನಿಕಗಳು. ರಾಸಾಯನಿಕಗಳು ಸರ್ವೇ ಸಾಮಾನ್ಯವಾಗಿ ಬಹುತೇಕ ಎಲ್ಲಾ ಬೀಜ ಸಾಮಗ್ರಿಗೆ ಥೈರಾಮ್, ಬ್ಯಾವಿಸ್ಟೀನ್, ಮೆಲಾಥಿಯಾನ್ ಅಂತಕ್ಕಂಥ ರಾಸಾಯನಿಕ ಪುಡಿಯನ್ನ ನಿಮಗೆ ವಿತರಿಸುವ ಎಲ್ಲಾ ತಳಿಗಳ ಬೀಜ ಸಾಮಗ್ರಿಗೆ ಉಪಚರಣೆ ಆಗಿರುತ್ತೆ. ಅವುಗಳನ್ನು ನಿರ್ದಿಷ್ಟವಾದ ಚೀಲಗಳಲ್ಲಿ ಒದಗಿಸ್ತಾ ಇರ್ತಾರೆ. ನೀವು ನೋಡಬಹುದು ಅದರಿಂದ ಬರ್ತಕ್ಕಂಥ ವಾಸನೆ ಮತ್ತು ಪುಡಿಯ ರೂಪದ ಸಾಮಗ್ರಿಯ ಬೀಜ ಜೊತೆಗೆ ಇರುತ್ತೆ. ಅದನ್ನು ಥೈರಾಮು, ಮೆಲಾಥಿಯಾನು, ಬ್ಯಾವಿಸ್ಟಿನ್ನು, ಕ್ಯಾಪ್ಟಾನು ಇಂಥವನ್ನೆಲ್ಲ ನಿರ್ದಿಷ್ಟ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಸಾಮಗ್ರಿಯನ್ನು ಅದಕ್ಕೆ ಬೀಜೋಪಚಾರ ಮಾಡಿರ್ತಾರೆ. ಜೊತೆಗೆ ಪರಿಸರ ಸ್ನೇಹಿಯಾದಂಥ ಬೀಜೋಪಚಾರಗಳನ್ನು ರೈತರು ತಾವೇ ತಯಾರು ಮಾಡ್ಕೋಬಹುದು. ಅದಕ್ಕೆ ಬೇಕಾಗಿರತಕ್ಕಂಥ ಪರಿಕರಗಳು ಏನು ಅಂತ ಅಂದ್ರೆ ಗಂಜಲ, ಸಗಣಿ, ಸುಣ್ಣ, ಈ ಮೂರು ಪದಾರ್ಥಗಳು ಬೀಜಾಮೃತವಾಗಿ ನಾವು ಅದನ್ನು ತಯಾರು ಮಾಡಿಕೊಂಡು ಬೀಜವನ್ನು ಅದರಲ್ಲಿ ನೆನೆಸಿ 5-10 ನಿಮಿಷ ಮಾಡಬಹುದು. ಅದೇ ರೀತಿ ಸಸಿಗಳನ್ನು ಸಹ ಹೊಸದಾಗಿ ತಂದಿರತಕ್ಕಂಥ ತರಕಾರಿ ಬೆಳೆಯ ಸಸಿಗಳಿರ್ಬೋದು, ಹಣ್ಣಿನ ಬೆಳೆಯ ಸಸಿಗಳಿರ್ಬೋದು, ಅವುಗಳನ್ನು ಸಹ ಇದೇ ತರ ದ್ರಾವಣದಲ್ಲಿ ಅದ್ದಿ ಆ ಸಸಿಗಳನ್ನ ಆ ಬೀಜಗಳನ್ನ ನಾಟಿ ಮಾಡಬಹುದು. ಇದಲ್ಲದೆ ಈಗ ಬೀಜೋಪಚಾರದಲ್ಲಿ ಬಳಸಬಹುದಾದಂತ ಉಪಯುಕ್ತ ಪರಿಸರ ಸ್ನೇಹಿ ಪರಿಕರ ಅಂತೇವಲ್ಲ ಅಥವಾ ಸಾಮಗ್ರಿಗಳಂತೇವಲ್ಲ, ಅವು ಯಾವುವು, ಅವ್ರ ಬಗ್ಗೆ ಕೂಡ ಸ್ವಲ್ಪ ಹೇಳಿ. ಅವನೇ ಈಗ ಅದನ್ನ ಎರಡು ವಿಭಾಗವಾಗಿ ನಾವು ಭಾಗ ಮಾಡಬಹುದು. ಒಂದು ಪ್ರಾಣಿ ಮೂಲದ ಪರಿಕರಗಳು. ಪ್ರಾಣಿ ಮೂಲದ ಪರಿಕರಗಳು ಅಂತ ಅಂದಾಗ ನಾನು ತಿಳಿಸಿದ ಹಾಗೆ ಹಸುವಿನ ಗಂಜಲ ಮತ್ತು ಸಗಣಿ ಮತ್ತು ಬೆಲ್ಲ, ಇವುಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿ ಅವುಗಳಲ್ಲಿ ಬೀಜವನ್ನು ನೆನೆಸಿ ಬಿತ್ತನೆ ಮಾಡ್ತಕ್ಕಂಥದ್ದು. ಸಸ್ಯ ಮೂಲದ ಪರಿಕರಗಳು ಅಂತ ಅಂದ್ರೆ ಸಸ್ಯಗಳಿಂದ ದೊರೆಯಬಹುದಾದಂತ ಎಲೆಗಳಿಂದ ಸಿಗಬಹುದಾದಂತ, ಉದಾಹರಣೆಗೆ ಬೇವಿರಬಹುದು ಮತ್ತು ಹರಳಿರಬಹುದು ಮತ್ತು ಸೀತಾಫಲದ ಎಲೆಗಳಿರಬಹುದು, ಈ ತರದ ಎಕ್ಕ ಇರಬಹುದು, ಈ ತರದ ಎಲೆಗಳನ್ನ ಅದನ್ನ ಅರೆದು ಅದನ್ನು ಕೂಡ ಲೇಪನವಾಗಿ ಬೀಜಕ್ಕೆ ಲೇಪಿಸಿ ಒಣಗಿಸಿ ಸುರಕ್ಷಿತ ತೇವಾಂಶಕ್ಕೆ ಅವುಗಳನ್ನ ಬಿತ್ತನೆ ಮಾಡಬಹುದು. ಬೂದಿ ಲೇಪನ ಮಾಡತಕ್ಕಂಥದ್ದು, ಎಣ್ಣೆಯ ಲೇಪನ ಮಾಡತಕ್ಕಂಥದ್ದು, ಇವೆಲ್ಲ ಪ್ರಚಲಿತವಾಗಿ ಪ್ರಾಕ್ಟೀಸ್ ಅಲ್ಲಿ ಇರ್ತಕ್ಕಂಥದ್ದು ರೈತರು ಸಂಪ್ರದಾಯವಾಗಿ ಇದೆ. ಇವೆಲ್ಲ ಪರಿಸರ ಸ್ನೇಹಿ ಸಾಂಪ್ರದಾಯಿಕವಾಗಿ ತಮ್ಮ ಬೀಜನ ತಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ರೈತರಿಗೆ ಗೊತ್ತಿದೆ. ಅದೇ ರೀತಿ ಧೂಪೀಕರಣ ಮಾಡ್ತಕ್ಕಂಥದ್ದು, ಎಕ್ಕದ ಎಲೆ ಇರಬಹುದು, ತುಂಬೆಯ ಸೊಪ್ಪಿರಬಹುದು, ಈ ತರದ ಎಲೆಗಳನ್ನ, ಬೇವಿನ ಎಲೆ ಇಂಥವುಗಳನ್ನೆಲ್ಲ ಮತ್ತು ಮೇಕೆ ಹಿಕ್ಕೆ, ಮೇಕೆ ಪ್ರಾಣಿ ಹಲವಾರು ಸೊಪ್ಪುಗಳನ್ನು ತಿನ್ನೋದ್ರಿಂದ ಆ ಒಂದು ಗೊಬ್ಬರದಲ್ಲೂ ಸಹ ಔಷಧಿ ಅಂಶಗಳಿರೋ ಕಾರಣದಿಂದ ಅವುಗಳನ್ನು ಕೆಂಡದ ಮೇಲೆ ಹಾಕಿ ಅದರಿಂದ ಬರ್ತಕ್ಕಂಥ ಹೊಗೆಯಲ್ಲಿ ಈ ತರಕಾರಿ ಬೀಜಗಳನ್ನಾಗಲಿ ಅಥವಾ ಬಿತ್ತಕ್ಕಂಥ ಯಾವುದೇ ಬೀಜಗಳನ್ನಾಗಲಿ ಆ ಹೊಗೆಯ ರೂಪಕ್ಕೆ ಒಡ್ಡಿ ಸಾಕಷ್ಟು ಕಾಲಕ್ಕೆ, ಅಂದ್ರೆ ಒಂದು 1/2 ಗಂಟೆನೋ 1 ಗಂಟೆನೋ ಒಡ್ಡಿ ಅವುಗಳನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, ಇದನ್ನು ಕೂಡ ಸಾಂಪ್ರದಾಯಿಕ ಧೂಪೀಕರಣ ಅಂತ ನಾವು ಹೇಳ್ತೀವಿ. ಈ ರೀತಿ ಮಾಡಬಹುದು. ಒಟ್ಟಾರೆಯಾಗಿ ನಾವು ಹೇಳ್ಬೇಕಂದ್ರೆ ಈಗ ಬೀಜೋಪಚಾರ ನಮ್ಗೆ ಬಹಳ ಮುಖ್ಯ. ನಮ್ಮ ರೈತರು ಈ ಬೆಳೆ ಬೆಳಿಬೇಕಂದ್ರೆ ಬೀಜೋಪಚಾರ ಮಾಡ್ಕೊಂತ ಬಿತ್ತನೆ ಮಾಡಿದ್ರೆ 100%-100% ಅವರು ಮೊಳಕೆ ಬರುವ ಪ್ರಮಾಣವನ್ನ ಕಂಡ್ಕೊಳ್ಬಹುದು. ತಾವು ಹೇಳ್ತೀರಿ ಇದೇ ತರ. ಈಗ ಬೀಜದ ಬಗ್ಗೆ ಹೇಳಿದ್ರಿ, ಈಗ ನಮ್ಗೆ ಸಸಿಗಳಾಗ್ಬಿಟ್ಟಿರುತ್ತೆ, ಅದಕ್ಕೆ ಬೀಜೋಪಚಾರ ಮಾಡಕ್ ಸಾಧ್ಯನಾ? ಸಾಧ್ಯ ಇದೆ. ಈಗ ನಾನು ಮೊದಲೇ ತಿಳಿಸಿದ ಹಾಗೆ ಬೀಜಗಳಿಗೆ ಸಸ್ಯ ಮೂಲದ ಪ್ರಾಣಿ ಮೂಲದ ಸಾಮಗ್ರಿಗಳನ್ನು ಬಳಸಿ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಹೌದು. ಅದೇ ಸಾಮಗ್ರಿಗಳನ್ನ ಬಳಸಿ ಅದಕ್ಕೆ ಬೇಕಾದ ಪ್ರಮಾಣದಲ್ಲಿ ದ್ರವ ರೂಪದ ಒಂದು ಮಿಶ್ರಣವನ್ನು ತಯಾರು ಮಾಡಿಕೊಂಡು ನೀವು ನಾಟಿ ಮಾಡಬೇಕಾಗಿರ್ತಕ್ಕಂತ ತರಕಾರಿಯ ಸಸಿಗಳನ್ನ, ಹೌದು, ಎಲ್ಲಿಂದ ನೀವು ತಂದಿರ್ತೀರಿ ಅಥವಾ ನೀವೇ ಸಿದ್ಧಪಡಿಸಿಕೊಂಡಿರ್ತೀವಿ ಅಂತ ಸಸಿಗಳನ್ನ ಆ ದ್ರವಣದಲ್ಲಿ ಅದ್ದಿ 5-10 ನಿಮಿಷ ಅಥವಾ 20 ನಿಮಿಷ ನೀರಿನಲ್ಲಿ ಅದ್ದಿ ಅಂತ ಸಸಿಗಳನ್ನ ನಾವು ಯಶಸ್ವಿಯಾಗಿ ನಾಟಿ ಮಾಡಬಹುದು ಮತ್ತೆ ಸಸಿಗಳಿಗೆ ಬರ್ತಕ್ಕಂತ ಯಾವುದೇ ಕಾಯಿಲೆಗಳನ್ನ ತಡೆಗಟ್ಟಬಹುದು, ತಡೆಯಬಹುದು. ಮತ್ತೆ ಇವು ನೀವು ಯಾವ ಹಣ್ಣಿನ ಗಿಡಗಳನ್ನ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ, ಅದು 2 ಕೆಜಿದಿರುತ್ತೆ, 5 ಕೆಜಿದಿರುತ್ತೆ, 10 ಕೆಜಿದಿರುತ್ತೆ, ಅಂತಹ ಒಂದು ಕವರ್ಗಳನ್ನ ಈ ರೀತಿಯ ದ್ರಾವಣ ಮಾಡಿಕೊಂಡು ಆ ಪೂರ್ತಿ ಕವರ್ನ ಆ ಒಂದು ಇದನ್ನು ಗಿಡದ ಗವರನ್ನ ಆ ಒಂದು ದ್ರಾವಣದಲ್ಲಿ ಎದ್ರಿ 10-20 ನಿಮಿಷ ಅದ್ದಿ ನಾಟಿ ಮಾಡೋದ್ರಿಂದ ಯಶಸ್ವಿಯಾಗಿ ಬೀಜ ಉಪಚಾರ ಮಾಡದಂಗಾಗುತ್ತೆ. ಸಸಿಗೆ ಉಪಚಾರ ಇದನ್ನು ನಾವು ಸೀಡ್ಲಿಂಗ್ ರೂಟ್ ಡಿಪ್ಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಇಲ್ಲಿ ಆ ಸಸಿಗೆ ಬಾಹ್ಯವಾಗಿ ಏನಾದರೂ ತೊಂದರೆ ಆಗಿದ್ದನ್ನು ಅದನ್ನು ತಡೀತದ ಹೇಗೆ? ಖಂಡಿತ. ಈಗ ಆ ಸಸಿಯನ್ನ ಬೇರು ಕಟ್ಟಾಗಿರ್ತದೆ, ಬೇರು ಬೇರು ಕಾಂಡಕ್ಕೇನು ಡ್ಯಾಮೇಜ್ ಆಗಿರುತ್ತೆ, ಬೇರು ಮತ್ತು ಕಾಂಡಕ್ಕೆ ಪ್ರಚೋದಕವಾಗಿ ಕೆಲಸ ಮಾಡುತ್ತಿದ್ದು. ಈ ಗ್ರೋತ್ ರೆಗ್ಯುಲೇಟರ್ ಅಂತ ಏನ್ ಹೇಳ್ತೀವಿ, ಅದು ನೀವು ಕವರ್ ಒಡೆದು ಅದನ್ನ ನಾಟಿ ಮಾಡಿದ ನಂತರ ಆ ಕವರಿನಲ್ಲೇ ಸುತ್ತಕೊಂಡಿರ್ತಕ್ಕಂತ ಎಲ್ಲಾ ಬೇರುಗಳು ಮತ್ತೆ ವಿಶಾಲವಾಗಿ ಬೆಳಿಬೇಕು. ಆ ಈ ರೂಟಿಂಗ್ ಅಂತ ನಾವೇ ಕೆಲವೊಂದು ಬೇರುಗಳು ಅಲ್ಲಿ ತುಂಡಾಗಿರ್ತವೆ, ತುಂಡಾಗಿರ್ತವೆ. ಈ ಬೀಜೋಪಚಾರ ಅದೇ ತರ ನೀವು ಸಸ್ಯೋಪಚಾರ ಮಾಡಿದಾಗ, ಸಸಿಗಳಿಗೆ ಉಪಚಾರ ಮಾಡಿದಾಗ ಸಸಿಗಳು ಬೇರು ಹೋದ್ರು ಪುನಃ ಬೇರುಗಳು ಬರ್ತವೆ. ಹೌದು, ಸದೃಢವಾಗಿ ಬೇರು ಮೂಡ್ತಕ್ಕಂಥದ್ದು. ಅಲ್ಪಾವಧಿನಲ್ಲಿ ಆ ಸಸಿ ಅದೇ ಜಾಗದಲ್ಲಿ ಬೆಳೆದಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಅದು ಲಕ್ಷಣವಾಗಿ ಬೆಳೀತಕ್ಕಂಥದ್ದು ಈ ಬೀಜೋಪಚಾರದಿಂದ ಸಾಧ್ಯತೆ ಇದೆ. ಇದನ್ನ ಮನಗಂಡು ರೈತರು ಪರಿಸರ ಸ್ನೇಹಿಯಾದಂಥ ಈ ದ್ರಾವಣ ರೂಪವನ್ನು ಹಸುವಿನ ಸಗಣಿ ಮತ್ತು ಗಂಜಲ ಮತ್ತು ಸುಣ್ಣ, ಈ ದ್ರಾವಣ ಏನಿಲ್ಲ, ಒಂದು ಒಂದು ಸಸಿಯ ಗಾತ್ರಕ್ಕೆ 4 ಪಟ್ಟು ದ್ರಾವಣ ಇರಬೇಕು. ಒಂದು ಕವರ್ 2 ಕೆಜಿ ಇದ್ರೆ ಅದಕ್ಕೆ 4 ಪಟ್ಟು, ಒಂದು 10 ಲೀಟರ್ ಇರಬೇಕು ಆ ಥರದ ದ್ರಾವಣ. ಅದರಲ್ಲಿ ಅದ್ದಿ ಸಸಿಯನ್ನು ನಾಟಿ ಮಾಡು. ಅಂದರೆ ಈಗ ನಾವು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬೀಜಗಳಿಗೆ ನಾವು ಉಪಚಾರ ಮಾಡೋದಲ್ಲದೆ ಈ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತ ಸಸಿಗಳನ್ನು ಕೂಡ, ಸಸಿ ಮಡಿಯಲ್ಲಿ ಹಾಕಿದಂತ ಗಿಡಗಳನ್ನು ಒಂದು ಪ್ರಮಾಣಕ್ಕೆ ಬೆಳೆಸ್ಕೊಂಡು ನಂತರ ಆ ಸಸಿಗಳಿಗೂ ನಾವು ಸಸ್ಯೋಪಚಾರ ಮಾಡಬೇಕು. ಸಸ್ಯೋಪಚಾರ ಮಾಡಬಹುದು. ಅದೇ ರೀತಿ ಬಹಳ ಮುಖ್ಯವಾಗಿ ಈ ತರ ಎರಡು ರೀತಿ ತಾವು ಉಪಚಾರ ಮಾಡೋದ್ರಿಂದ ಸಸ್ಯ ಯಾವುದೇ ತರದಲ್ಲಿ ಅದು ಸದೃಢವಾಗಿ ಬೆಳೀತದೆ ಮತ್ತೆ ರೋಗಮುಕ್ತವಾಗುತ್ತೆ. ರೋಗಮುಕ್ತ, ಹೆಚ್ಚು ಬೆಳೆ, ಹೆಚ್ಚು ಸದೃಢವಾಗಿ ಬೆಳೀತದೆ, ಕಾಂಡನೂ ಬೆಳೀತದೆ. ಹೌದು, ಬೆಳೆನೂ ಕೂಡ ಕೊಡ್ತದೆ, ಬೆಳೆನೇ ಬೆಳೀತಾ ಪೈರು ತಮಗೆ ಒಳ್ಳೇದು ಸಿಗ್ತದೆ, ಸಿಗುತ್ತೆ. ಮತ್ತೆ ಈಗ ಒದಗಿಸ್ತಾ ಇರತಕ್ಕಂತ ಎಲ್ಲಾ ಜೈವಿಕ ಗೊಬ್ಬರಗಳನ್ನು ದ್ರಾವಣ ರೂಪಕ್ಕೆ ಪರಿವರ್ತಿಸಿ ಅದರಲ್ಲಿ ಈ ಸಸಿಗಳನ್ನ ಉಪಚರಿಸಿ ಬಿತ್ತನೆ ಮಾಡಬಹುದು. ಜೈವಿಕ ಗೊಬ್ಬರಗಳನ್ನ ಲೇಪನವಾಗಿ ಸೀಡ್ ಕೋಟಿಂಗ್ ಅಂತೀವಿ, ಸೀಡ್ ಪೆಲ್ಲೆಟಿಂಗ್ ಅಂತೀವಿ, ಈ ತರದೆಲ್ಲ ಬೀಜಕ್ಕೂ ಮಾಡಬಹುದು. ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡ್ತಕ್ಕಂಥದ್ದು ಸೀಡ್ ಬಾಲ್ಸ್ ಅಂತೀವಿ, ಸೀಡ್ ಟ್ಯಾಬ್ಲೆಟ್ಸ್ ಅಂತೀವಿ ನಾವು ಗುಳಿಗೆ ರೂಪದಲ್ಲಿ ಅಥವಾ ಚೆಂಡಿನ ರೂಪದಲ್ಲಿ ಅದಕ್ಕೆ ಲೇಪನ ಮಾಡಿ ಪರಿಕರಗಳು ಮಿಕ್ಸ್ ಮಾಡಿ ಅದರಲ್ಲಿ ಬೀಜವನ್ನ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬಹುದು. ಅದೇ ರೀತಿ ಸಸಿಗಳನ್ನು ಸಹ ನಾವು ಈ ಬೀಜೋಪಚಾರದಲ್ಲಿ ಅದ್ದಿ ಯಶಸ್ವಿಯಾಗಿ ನಾಟಿ ಮಾಡಬಹುದು. ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಮುಂಗಾರು ಹಂಗಾಮಿನ ಬೆಳೆ ಬೆಳೆಯುವಂತ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಆದ್ರೆ ಈಗ ಸಸ್ಯಗಳ ಬಗ್ಗೆ ಅಷ್ಟು ಉಪಚಾರ ಮಾಡೋದು ಅವ್ರಿಗೆ ಮರ್ತಿರ್ಬೋದು, ಆದರೆ ಬೀಜಗಳಿಗೆ ಮಾಡ್ತಾರೆ, ಬೀಜಗಳಿಗೆ ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಬೀಜೋಪಚಾರಗಳನ್ನು ಈಗ ಬೂದಿ ಲೇಪನ, ಎಣ್ಣೆ ಲೇಪನ ಇಂಥವನ್ನೆಲ್ಲ ಮಾಡೋದು ಕಂಡ್ಕೊಂಡಿದ್ದಾರೆ. ಹೌದು, ಮೊದಲಿಂದ ಗೊತ್ತಿದೆ ಅವರಿಗೆ, ಗೊತ್ತಿದೆ. ಆದ್ರೆ ಜೈವಿಕ ಗೊಬ್ಬರಗಳನ್ನು ಮಾಡಬೇಕಾದ್ರೆ ಈಗ ಇಲಾಖೆಯಿಂದನೇ ಜೈವಿಕ ಗೊಬ್ಬರಗಳನ್ನು ಒದಗಿಸ್ತಾ ಇದ್ದಾರೆ. ಹೌದು, ಆ ಜೈವಿಕ ಗೊಬ್ಬರನ ಅಂಟು ರೂಪದಲ್ಲಿ ತಯಾರು ಮಾಡ್ಕೋಬೇಕು. ಅದಕ್ಕೆ ಬೆಲ್ಲದ ಅಂಟು ಮಿಶ್ರಣ ಅಥವಾ ಅಕ್ಕಿಯ ಗಂಜಿಯಿಂದ ಮಾಡದಂತ ಮಿಶ್ರಣ ಅಂಟಬೇಕಲ್ಲ ಬೀಜ. ಅದೇ ಅದೇ ಇನ್ನೊಂದು, ಡಾಕ್ಟರ್ ವೆಂಕಪ್ಪ ಸರ್ ಅವರೇ, ಏನೇ ಇರಲಿ, ರೈತ ಬಾಂಧವರು ತಾವು ಬೆಳೆ ಬೆಳೀತಾ ಇದ್ದೀರಿ, ಮುಂಗಾರು ಹಂಗಾಮಿನ ಒಂದು ಹಂಗಾಮು ಶುರು ಆಗಿದೆ, ಅದರಿಂದ ತಾವು ಬೆಳೆ ಬೆಳೀತೀರಿ, ಕೃಷಿ ವಿಜ್ಞಾನಿಗಳ ಭೇಟಿ ಮಾಡ್ರಿ, ಮತ್ತೆ ಕೃಷಿ ಇಲಾಖೆಗೆ ಭೇಟಿ ಕೊಡ್ರಿ. ಇದರಿಂದ ಭೇಟಿ ಕೊಡೋದ್ರಿಂದ ತಮಗೆ ಸ್ವಲ್ಪ ಅನಾನುಕೂಲ ಆಗ್ಬೋದು, ಆದರೆ ಇದರಿಂದ ಒಳ್ಳೆ ಉಪಯೋಗ ಇದೆ. ಅಂದರೆ ತಾವು ಬೆಳೆದ ಬೆಳೆ ಮುಂಬರುವ ದಿನಗಳಲ್ಲಿ ಜಾಸ್ತಿ ಒಂದು ಮಹತ್ವ ತಂದುಕೊಡ್ತದೆ, ಜಾಸ್ತಿ ಬೆಳೆನ ತಂದುಕೊಡ್ತದೆ, ಮತ್ತೆ ಯಾವುದೇ ತರ ಹಾನಿ ಉಂಟಾಗೋದಿಲ್ಲ. ಹೌದಲ್ಲ, ನೀವು ಇದನ್ನ ತಡೆಗಟ್ಟಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಇನ್ನು ಕೆಲವು ಮಾಹಿತಿ ತಮ್ಗೆ ಗೊತ್ತಿರೋದಿಲ್ಲ, ಆದ್ರೆ ಕೃಷಿ ವಿಜ್ಞಾನಿಗಳಿಗೆ, ಕೃಷಿ ಇಲಾಖೆಗೆ ಸರ್ಕಾರ ಪೂರೈಸಿರ್ತದೆ. ಸರ್ಕಾರನು ಕೂಡ ರೈತರಿಗೆ ಒಳ್ಳೆ ಬೆಳೆ ಬರಬೇಕು, ಒಳ್ಳೆ ಬೀಜಗಳನ್ನ ಪೂರೈಕೆ ಮಾಡ್ಬೇಕಂತ ಸಂದೇಶ ಕೊಟ್ಟಿರುತ್ತೆ, ಅದು ಕೂಡ ತಮ್ಗೆ ಸಿಕ್ಕದಂಗಾಗುತ್ತೆ. ಹೌದಲ್ಲ, ಇದಾದ್ರೆ ಮಾಹಿತಿ ಅನಾನುಕೂಲತೆಯಿಂದ ತಾವು ಎಷ್ಟೋ ಅವಕಾಶಗಳು, ತಾವು ಬೆಳೀಲಿಕ್ಕೆ ಅವಕಾಶ ಇರುತ್ತೆ, ಆದ್ರೆ ನೀವು ಮಾಹಿತಿ ಕೊರತೆಯಿಂದ ಅವು ಕಾರ್ಯರೂಪಕ್ಕೆ ತರಕ್ಕಾಗಲ್ಲ. ಆದ್ರಿಂದ ರೈತ ಬಾಂಧವರು ಕೃಷಿ ಇಲಾಖೆ ಮತ್ತೆ ಸರ್ಕಾರದ ಸೂಚನೆಗಳನ್ನು ಕೂಡ ತಿಳ್ಕೊಳ್ಳಿಕ್ಕಾಗಿ ತಾವು ಕೃಷಿ ಇಲಾಖೆಗೆ ಅಥವಾ ಕೃಷಿ ವಿಜ್ಞಾನಿಗಳನ್ನ ಭೇಟಿ ಮಾಡ್ತಾ ಇದ್ರೆ ತಮಗೆ ಉಪಯುಕ್ತ ಆಗ್ತದೆ. ಹೌದಲ್ಲ ಡಾಕ್ಟರ್ ವೆಂಕಪ್ಪ ಸರ್ ಅವರು? ಹೌದೌದು. ಬಿತ್ತನೆಯಂತೆ ಬೆಳೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂತ ನಿಮ್ಗೆ ಎಷ್ಟೇ ಮಾಹಿತಿ ಇದ್ರು ಇನ್ನೊಂದ್ ಸ್ವಲ್ಪ ಮಾಹಿತಿ, ಇನ್ನೊಂದಷ್ಟು ಮಾಹಿತಿ ಇದ್ರು ಒಳ್ಳೇದಲ್ಲ, ಮೌಲ್ಯವರ್ಧನೆ ಮಾಡೋದು. ನಿಮ್ಮ ಬೆಳೆನೇ ಒಳ್ಳೇದಾಗ್ತದೆ, ಏ ನನಗೆ ಸಾಕಪ್ಪ, ನನ್ನ ಹತ್ರ ಎಲ್ಲ ಒಳ್ಳೆ ಬೀಜ ಇದೆ, ನಾನು ಸರ್ಟಿಫೈಡ್ ಬೀಜ ಇದೆ, ನಾನು ಬಿತ್ತನೆ ಮಾಡ್ತೇನೆ, ಅದಲ್ಲ.

ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು ರಾಶಿ ರಾಶಿ ತೂರು ತಕುಗ್ಯಾರೋ ಹುಲೈಸವ ರಾಶಿ ರಾಶಿ ತೂಗಿ ತಕುಗ್ಯಾರೋ ರಾಶಿ ರಾಶಿ ತೂಗು ತಕುಗ್ಯಾರೋ ಹುಲೈಸವ ರಾಶಿ ರಾಶಿ ತೂಗು ತಕುಗ್ಯಾರೋ ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು ಹುತ್ತು ಬಿತ್ತು ನಾಟಿ ಮಾಡ್ಯಾರು ನಾಟಿ ಮಾಡ್ಯಾರು ಹುತ್ತು ಬಿತ್ತು ನಾಟಿ ಮಾಡ್ಯಾರು ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಲ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು ಆಕಲ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು ಇದುವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಆಲಿಸಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು ಈ ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳಬಹುದು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.